ಸೂರ್ಯಕಾಂತಿ ಸ್ಥಳೀಯ, ಕನಿಷ್ಠ 5889, ಗರಿಷ್ಠ 7859, ತೊಗರಿ 1256, ಗರಿಷ್ಠ 5219. ಇನ್ನು ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ: ಪ್ರಭೇದ ಉತ್ಪನ್ನ ನೆಲಗಡಲೆ, ಪ್ರಭೇದ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3889, ಗರಿಷ್ಠ 7336, ಮೆಕ್ಕೆಜೋಳ ಪ್ರಭೇದ ಹಳದಿ ಕನಿಷ್ಠ 1785, ಗರಿಷ್ಠ 2422, ಸೂರ್ಯಕಾಂತಿ ಪ್ರಭೇದ ಸೂರ್ಯಪಾನ ಕನಿಷ್ಠ 5509, ಗರಿಷ್ಠ 7827. ಜಗಳೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಉತ್ಪನ್ನ ಅಲಸಂದೆ ಪ್ರಭೇದ ಕೌಪಿಯ ಕ್ವಿಂಟಾಲ್ಗೆ ಕನಿಷ್ಠ 4709, ಗರಿಷ್ಠ 4729. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದಿನ ಧಾರಣೆ: ಉತ್ಪನ್ನ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6500, ಗರಿಷ್ಠ 7000. ಬೂದುಗುಂಬಳಕಾಯಿ ಕನಿಷ್ಠ 800, ಗರಿಷ್ಠ 1200. ಬಾಳೆಹಣ್ಣು ಏಲಕ್ಕಿ ಬಾಳೆ 2500, ಗರಿಷ್ಠ 3200. ಪಚ್ಚಬಾಳೆ 900, ಗರಿಷ್ಠ 1200. ಹುರುಳಿಕಾಯಿ 2000, ಗರಿಷ್ಠ 3000. ಬೀಟ್ರೋಟ್ 1200, ಗರಿಷ್ಠ 1600. ಹಾಗಲಕಾಯಿ 2500, ಗರಿಷ್ಠ 3000. ಸೋರೆಕಾಯಿ 800, ಗರಿಷ್ಠ 1200. ಬದನೆಕಾಯಿ 400, ಗರಿಷ್ಠ 600. ಗೋರಿಕಾಯಿ 1600, ಗರಿಷ್ಠ 2000. ಎಲೆಕೋಸು 800, ಗರಿಷ್ಠ 1200. ಕ್ಯಾರೆಟು 2500, ಗರಿಷ್ಠ 3200. ಹೂಕೋಸು ಕನಿಷ್ಠ 600, ಗರಿಷ್ಠ 800. ಸಪೋಟೊ 1500, ಗರಿಷ್ಠ 2000. ಸೌತೆಕಾಯಿ 800, ಗರಿಷ್ಠ 1200. ನುಗ್ಗೆಕಾಯಿ 4000, ಗರಿಷ್ಠ 5000. ಬೆಳ್ಳುಳ್ಳಿ 3500, ಗರಿಷ್ಠ 5500. ದ್ರಾಕ್ಷಿ 3000, ಗರಿಷ್ಠ 4000. ಅವರೆಕಾಯಿ 2000, ಗರಿಷ್ಠ 2500. ಹಸಿರು ಮೆಣಸಿನಕಾಯಿ ಕನಿಷ್ಠ 5000, ಗರಿಷ್ಠ 6000. ಇನ್ನು ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 4011, ಗರಿಷ್ಠ 6203. ಕರ್ಬೂಜ 1000, ಗರಿಷ್ಠ 2000. ನವಿಲುಕೋಸು 1800, ಗರಿಷ್ಠ 2200. ಬೆಂಡೆಕಾಯಿ 1500, ಗರಿಷ್ಠ 2000. ನಿಂಬೆಹಣ್ಣು 2300, ಗರಿಷ್ಠ 2800. ಮೆಕ್ಕೆಜೋಳ ಸ್ಥಳೀಯ 2160, ಗರಿಷ್ಠ ಮತ್ತು ಕನಿಷ್ಠ 2160. ಮೂಸಂಬಿ 2500, ಗರಿಷ್ಠ 3500. ಈರುಳ್ಳಿ 500, ಗರಿಷ್ಠ 2100. ಕಿತ್ತಳೆ 2000, ಗರಿಷ್ಠ 3000. ಪಪ್ಪಾಯಿ 1000, ಗರಿಷ್ಠ 2000. ಅನಾನಸ್ 1500, ಗರಿಷ್ಠ 2000. ದಾಳಿಂಬೆ 3000, ಗರಿಷ್ಠ 4000. ಆಲೂಗಡ್ಡೆ 1400, ಗರಿಷ್ಠ 1600. ಮೂಲಂಗಿ 1000, ಗರಿಷ್ಠ 1400. ರಾಗಿ 1850, ಗರಿಷ್ಠ ಮತ್ತು ಕನಿಷ್ಠ. ಹೀರೆಕಾಯಿ 1200, ಗರಿಷ್ಠ 1600. ಸೀಮೆ ಬದನೆಕಾಯಿ 1000, ಗರಿಷ್ಠ 1500. ಸುವರ್ಣಗೆಡ್ಡೆ 2000, ಗರಿಷ್ಠ 2500. ತೊಂಡೆಕಾಯಿ 2200, ಗರಿಷ್ಠ 3000. ಟೊಮ್ಯಾಟೊ 300, ಗರಿಷ್ಠ 500. ಕಲ್ಲಂಗಡಿ 1000, ಗರಿಷ್ಠ 2000. ಇನ್ನು ಬಳ್ಳಾರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಉತ್ಪನ್ನ ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6035. ಸಜ್ಜೆ ಹೈಬ್ರಿಡ್ಡು 2068 ಕನಿಷ್ಠ, ಗರಿಷ್ಠ 2519. ಕಡಲೆಕಾಳು 3666, ಗರಿಷ್ಠ 5586. ಉದ್ದಿನಕಾಳು 5409, ಗರಿಷ್ಠ 6109. ಹೆಸರು ಕಾಳು ಕನಿಷ್ಠ 5431, ಗರಿಷ್ಠ 6860. ನೆಲಗಡಲೆ 4466, ಗರಿಷ್ಠ 7099. ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 2269. ಜೋಳ 1670, ಗರಿಷ್ಠ 2406. ಮೆಕ್ಕೆಜೋಳ 1609, ಗರಿಷ್ಠ 2329. ನವಣೆ 2209, ಗರಿಷ್ಠ 3040. ಕುಸುಬೆ 5515, ಗರಿಷ್ಠ ಮತ್ತು ಕನಿಷ್ಠ. ತೊಗರಿ 1669, ಗರಿಷ್ಠ 6009.